ಮುಂದಿನ ದಿನದಲ್ಲಿ ಅದು ಗೊಬ್ಬರ ಹಾಕೋ ಟೈಮ್ಗೆ ಹಾಕ್ಬೇಕು, ಉಳುಮೆ ಮಾಡೋ ಟೈಮಿಗೆ ಮಾಡ್ಬೇಕು, ಅದು ಮಟ್ಟೆ ತಂದು ಇಡೋ ಟೈಮ್ಗೆ ಇಡಬೇಕು. ಇವರು ಮಾಡ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅದು ಹೆಂಗೋ ಹೋಗ್ಬಿಟ್ಟು ಅಟ್ಲ್ಗೋಡೋ ಅಲ್ಲಿ ತಿರಿಕೊಂಡ್ ಸಿಟಿ ತಿರಿಕೊಂಡ್ ಕಲ ಹಾಕೊಂಡ್ರೆ ನಾನು ರೇಷ್ಮೆ ರೇಷ್ಮೆ ಬಾ ಬಾ ಅಂದ್ರೆ ಜೋಬಿಗೆ ಬರುತ್ತೆ ದುಡ್ಡು. ನಾವು ಕೆಲಸ ಮಾಡ್ಬೇಕಲ್ವ, ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಅದು ದೀನು ಬೆಳಕರ ರೀತಿ ಬೆಳೀತಾ ಇರ್ತದೆ. ಅದರಲ್ಲಿ ಇವತ್ತು ಇಲ್ಲ ಅನ್ನಂಗೆ ಇಲ್ಲ, ಕಡ್ಡಿ ಕಟ್ ಮಾಡ್ಕೊಂಬಂದ್ರೆ ಮರಣ ದಿನ ಕಣ್ಣು ಹೊಂಟಿರ್ತದೆ, ಚಿಗುರು ನಮ್ಮನೆ ನೋಡ್ತಾ ಇರ್ತದೆ. ಅಂತ ಬೆಳೆನ ನಾವು ಅದನ್ನ ದಿನನಿತ್ಯ ನೋಡಿದ್ರೆ ಅದ್ರ ದುಡಿಮೆ ಹೆಂಗಾಗುತ್ತೆ ಅಂತ ಸೋಂಬೇರಿತನ ಮಾಡಿದ್ರೆ ಮಾತ್ರ ಕಿತ್ತಾಕಿದ್ರು ಸರ್. ಇವಾಗ ಚಂದ್ರಪಟ್ಟಣ ಆ ಕಡೆ ಹಾಸನ ಸುತ್ತಮುತ್ತ ಹಳೆಬೀಡು ಅಲ್ಲೆಲ್ಲ ತುಂಬಾ ರೈತರು ಕೋಟಿ ಕೋಟಿ ಇಳ್ದಿದ್ದಾರೆ ಸರ್. ಅವ್ರು ಮಾತ್ರ ಅಂತಲ್ಲ, ನಾವೂ ನಾವೆಲ್ಲ ಹಣ ತಂದ್ರು, ಈ ಮೂರ್ ಜನ ನೌಕರಿ ಸೇರಿದ್ರು, ನಾವು ಈ ಮಟ್ಟಕ್ಕೆ ನಾವು ಬೆಳಕತ್ತಿದ್ವು ಇಲ್ಲೋ ನಮಗೆ ಗೊತ್ತಿಲ್ಲ. ಒಟ್ಟು ಇದು ಕೋಟಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ ಅಂದ್ರೆ ರೇಷ್ಮೆ ಸರ್. ನನಗೆ ನಾನಿರೋವರೆಗೂ ಕೈ ಬಿಡಲ್ಲ, ಒಟ್ಟು ನನ್ನ ಮಕ್ಳಿಗೂ ಎಲ್ಲ ಹಂಗೇನೆ ಮಾಡಿಟ್ಟಿದ್ದೀನಿ. ಜೀವನ ಸಾಕ್ಬೇಕು ಅಂದ್ರೆ ಈ ರೇಷ್ಮೆಯಿಂದಲೇ ನಾವು ಮುಕ್ತಿ ಹೊಂದ್ಬೇಕು ಕೊನೆ ಲಾಸ್ಟ್ವೇ. ಅದು ಬೆಳೆಸ್ಕೆ ಬಂದಿದೆ. ಹಾಗಾಗಿ ನಮ್ಗೆ ಚಂದ್ರಮೂರ್ತಿ ಅಂತ ಒಬ್ರು ಬಂದಿರು ಸರ್, ತುಮಕೂರಿಂದ ಹೈಯರ್ ಆಫೀಸರು. ಅವರು ಬಹಳ ಮುತ್ತಜ್ಞೆ ಕೊಟ್ಟು ನೀನ್ ಬೆಳೆಸು ನಾವಿದೀವಿ ಅಂತ ಹೇಳೋದು ಸಹಕಾರ ಮಾಡಿದ್ರು. ಅವ್ರು ಹೇಳ್ದಂಗೆ ನಾನು ಕೇಳಿದೆ, ಆಮೇಲೆ ನಾನು ಮಧ್ಯದ್ರ ಕೈನು ಬಿಟ್ಬಿಟ್ಟಿದೆ, ಅವ್ರು ಬಲಾತ್ಕಾರ ಮಾಡಿ ಬೈದು ಮಾಡಿಸಿದ್ರು. ಹಂಗಾಗಿ ಎಸ್ ಎಸ್ ಕಂಡ್ಬಿಟ್ರೆ ಸರ್ ಅಂದ್ರೆ ನಾನೇನೋ ಒಂದ್ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ತಂದು ಹಾಕಳ ಅಂತದ್ದಲ್ಲ, ಮನಸ್ಸಿಟ್ಕೊ ಮಾಡ್ಬೇಕು, ಹಗಲು ರಾತ್ರಿ ಅದನ್ನ ನೋಡ್ಬೇಕು ಮಾಡ್ಬೇಕು, ಶ್ರದ್ಧೆಯಿಂದ ಮಾಡಿದ್ರೆ ಅದರಲ್ಲಿ ನಾವು ಯಶಸ್ಸನ್ನ ಸಾಧಿಸಬಹುದು ಅನ್ನಂತದ್ದು. ಆಮೇಲೆ ಯಾವುದೇ ಆದ್ರೂ ಕೂಡ ತುಂಬಾ ರೇಟ್ ಇರುತ್ತೆ ಅಂತ ಅಲ್ಲ, ಒಂದ್ಸರಿ ಬೀಳುತ್ತೆ ಒಂದ್ಸರಿ ಏಳುತ್ತೆ, ಅದನ್ನ ಸಹಿಸ್ಕೊಂಡು ನಾವು ಅದೇ ಒಂದೇ ಒಂದು ಹಂತದಲ್ಲಿ ಹೋದಾಗ ನಮಗೆ ಯಶಸ್ಸು ಸಿಗುತ್ತೆ. ಜಾಸ್ತಿ ಆದಾಗ ಹಾಕೋದು, ಕಡಿಮೆ ಆಯ್ತು ಅಂತ ಕಿತ್ತಾಕೋದು, ಈ ತರದನ್ನ ಮಾಡಬಾರದು ಅನ್ನಂತದ್ದು ಅಲ್ವಾ. ಈಗ ನೀವು ಇನ್ನೊಂದು ಒಳ್ಳೆ ಮಾತು ಹೇಳಿದ್ರಿ, ಏನಪ್ಪಾ ಅಂತ ಹೇಳಿದ್ರೆ ಫಲವತ್ತತೆ ಬಹಳ ಮುಖ್ಯ. ನಾವು ಚಾಕಿ ಸೆಂಟ್ರಲ್ ಆಗ್ಬೋದು ಅಥವಾ ಹುಳ ಸಾಕ ಅಂತ ಮನೇಲಿ ಆಗ್ಬೋದು, ಅಲ್ಲೆಷ್ಟು ಶ್ರದ್ಧೆ ವಹಿಸ್ತೀವೋ ನಮ್ಮ ಹೊಲದಲ್ಲೂ ಕೂಡ ಅಷ್ಟೇ ಶ್ರದ್ಧೆ ವಹಿಸ್ಬೇಕು ಅಂತ ಹೇಳಿದ್ರಿ. ಹೆಂಗೆ ಒಳ್ಳೆ ಫಲವತ್ತಾಗಿ ತುಂಬಾ ಚೆನ್ನಾಗಿ ಸೊಪ್ಪನ್ನ ಬೆಳ್ಕೊಳ್ಳೋಂಥದ್ದು ಹೆಂಗೆ ಸರ್? ಹೆಂಗೆ ಅಂದ್ರೆ ಉಳುಮೆ ಮಾಡ್ಬೇಕು. ಇವಾಗೆಲ್ಲ ಸಣ್ಣ ಇಟಾಜಿ ಬಂದಿದ್ದೇವೆ ಚೈನ್ ಗಾಡಿ, ಅದರಲ್ಲಿ 3 ಅಡಿ ಕವಲೆ ಹೊಡೆಸ್ಬೋದು. ಚಿಕ್ಕರೇ ಇದ್ರೆ ನಾವು ದೊಡ್ಡದ್ರಲ್ಲಿ ಓಡಿಸ್ತೇವೆ ಅಂದ್ರೆ ಸಣ್ಣವೆಲ್ಲ ಇದಾವೆ, ಒಡಿಸಿ ಅದಕ್ಕೆ ಕಡ್ಡಿ ಕಸ ಏನ್ ವೇಸ್ಟ್ ಇದೆ ಅದೆಲ್ಲ ತುಂಬಿದ್ರೆ 4-5 ವರ್ಷ ಬೇಕಾದ್ರೆ ಗೊಬ್ಬರ ಕೇಳಲ್ಲ ಆ ಭೂಮಿ. ಸರ್, ನಮ್ಮ ಭೂಮಿ ಇಲ್ಲೇ ನಮ್ಮೂರವರು ಇದಾರೆ ಇದ್ರಗಡೆ, ನಮ್ಮ ತಂದೆ ಕಾಲದಲ್ಲಿ ರಾಗಿ ಹಾಕೋರು. ರಾಗಿ ಹಾಕಿದ್ರೆ ನಮ್ಮ ತಂದೆ ಬೆರ್ಸಿಟಲ್ಲಿ ಕಟ್ಕೊ ಬಂದಿದೆ ನಾವು ಕಾಣಂಗೆ, ಅದನ್ನು ಅಷ್ಟು ಬೆಳೆದಿಲ್ಲ ಬಲವತ್ತವಾಗಿ. ಆ ಗೆದ್ದುಳೆಲ್ಲ ತಿಂದಾಕಿ 1 ಅಡಿ ಬಂದ್ರೆ ಅದು ಯಾವ ಗಾಡಿಲಿ ಇರಕ್ಕಾಗುತ್ತೆ? ಆ ತರ ಇತ್ತು. ಇವಾಗ ನಾವು 10 ಕ್ವಿಂಟಲ್ ರಾಗಿ ಹಾಕಿದ್ರೆ 10 ಚೀಲ ರಾಗಿ ಆಯ್ತದೆ. ಅಂದ್ರೆ 1-1.5 ಅಡಿ ಮಣ್ಣೆ ತುಂಬಿಕೊಂಡಿದ್ದೀನಿ ಬೇರೆ ಕಡೆಯಿಂದ. ಅರ್ಕಲ್ಗಡೆ ದೊಡ್ಡಕೆರೆ ಇದು, ಅದು 30 ಟಿಪ್ಪರ್ ತಂದು ಹೊಡೆಸ್ಕೊಂಡಿದ್ದೀನಿ. ಇಲ್ಲಿ ಕೆರೆಗಳನ್ನು ಏನೂ ಬಿಟ್ಟಿಲ್ಲ, ಎಲ್ಲಾ ಕೆರೆಯಲ್ಲಿ ಹೊಡೆಸಿದ್ದೀನಿ. ಆ ದೊಡ್ಡಕೆರೆ ಮಣ್ಣು ಸಹಿತ ನಮ್ಮ ಭೂಮಿಲಿದೆ ಇವತ್ತು, ಮುಚ್ಚಿದ್ರಲ್ಲ ತೆಗೆದ್ರಲ್ಲ ಅದು ಮಿದು ಅನ್ನೋದ, ಅದನ್ನು 30 ಟಿಪ್ಪರ್ ಮಣ್ಣು ಹಾಕೊಂಡೆ ನನ್ನ ಜಮೀನಿಗೆ. ಹಂಗೆ ತುಂಬಾ ಫಲವತ್ತತೆ ಮಾಡ್ಕೊಂಡಿದ್ದೀನಿ ಸರ್. ಅದೇನೋ ಈಗ ಒಂದು ಬ್ಯಾಚ್ ಕಟವಾಗಿದೆ, ಇದು ಗೊಬ್ಬರ ಹಾಕುವಂತ ಅದೇನು ಕೇಳಲ್ಲ, ಅದ್ರ ಫಲವತ್ತತೆ ವರ್ಷಗಂಟೆ ಇರಂಗ್ ಮಾಡಿದೀವಿ. ಹಂಗಾಗಿ ಅದು ಬತ್ತಾ ಇರುತ್ತೆ ಸರ್. ಗೊಬ್ಬರ ಹಾಕು ಬಿಡು, ಉಳುಮೆ ಮಾಡಿ ಕಳೆ ತೆಗೆದ್ರೆ ಸಾಕು, ಅದರೊಟ್ಟಿಗೆ ಅದು ಬತ್ತಾ ಇರ್ತದೆ. ಭೂಮಿನ ಫಲವತ್ತತೆ ಮಾಡದೆ ನಮ್ಮ ಒಂದು ಬಡಸ್ತನದ ನಿರ್ವಹಣೆ ಸರ್. ಹೆಡ್ನ ಆರಂಭ ಗೊಬ್ಬರದಲ್ಲಿ ಅಂತ ಅವ್ರು ಹಿಂದ್ಲರ್ ಹೇಳಿರೋದು ನನಗೆ ಗೊತ್ತಿಲ್ಲ, ಅದು ಅವ್ರು ಹೇಳಿದ್ ನಾನು ಕೇಳ್ಕೊಂಡು ಹೇಳ್ತಾ ಇರೋದು. ಆ ಗೊಬ್ಬರ ಹಾಕೋದು ಬೇಸಾಯ ಮಾಡಿರ ಸರ್, ಅವನು ದಡ್ಡ ಆದ್ರೂ ಆ ಬೆಳೆ ಬರುತ್ತೆ, ಅವನು ಎತ್ತರದ ಮಟ್ಟಕ್ಕೂ ಬೆಳೆಸ್ತದೆ ಸರ್. ಭೂಮಿ ನಂಬಿ ಬದುಕ್ತನಿಗೆ ಏನು ತೊಂದರೆ ಆಗಿಲ್ಲ ನನ್ನ ಪ್ರಕಾರ. ಒಟ್ಟು ಭೂಮಿನೇ ದೂರ ಮಾಡ್ಕೊಂಡು ನಾವೆಲ್ಲ ಅಲ್ಲಿರ್ತೀವಿ ಐತಾರ ನಮಗೆ ಜೀವನ ಮಾಡ್ತೀವಿ ಸಿಟಿ ಸೇರ್ತೀವಿ ಅಂದ್ರೆ ಅವ್ರು ಹಂಗೆ ಚೆಂಗ್ಲತ್ಕೊಂಡಿರ್ಬೇಕು ಹೊರತು ಅವ್ರೇನು ಸಂಪಾದನೆ ಮಾಡಿ ಏನು ಸಾಧನೆ ಮಾಡಕ್ ಆಗಲ್ಲ ಅಂತ ನಾನು ಹೇಳ್ತೀನಿ ಸರ್. ಈ ಸಂದರ್ಭದಲ್ಲಿ ಈ ರೇಷ್ಮೆ ಸಾಕಾಣಿಕೆ ಮಾಡುವಾಗಲೂ ಕೂಡ ಸಾಕಷ್ಟು ತ್ಯಾಜ್ಯ ಸಿಗುತ್ತೆ, ಅದ್ರ ಹಿಕ್ಕೆ ಸಿಗುತ್ತೆ, ಕಡ್ಡಿ ಸಿಗುತ್ತೆ, ಸೊಪ್ಪಿನ ಒಂದಷ್ಟು ವೇಸ್ಟ್ ಈ ತರದ್ದೆಲ್ಲ ಸಿಗುತ್ತೆ, ಅದನ್ನೆಲ್ಲ ಹೆಂಗೆ ಸದ್ಬಳಕೆ ಮಾಡ್ತಾ ಇದ್ರಿ ನೀವು? ನಾನು ಇವಾಗ ರೇಷ್ಮೆ ಹುಳನ ಕಸ ತೆಗಿತಾರೆ, ಎಲ್ಲಾ ರೈತರು ಬೆಂಕಿ ಹಾಕ್ತಾರೆ. ಇಲ್ಲಿ ನಮ್ಮಲ್ಲಿ ಇದ್ರೆ ನಾನೇನು ಜಂಬು ಕೇಳ್ಕೊತಾರ ಅದಲ್ಲ, ನಾನು ಅದಕ್ಕೆ ಮಿಷಿನ್ ತಂದಿದ್ದೀನಿ, ಟ್ಯಾಕ್ಟ್ರಿ ಪಿಟ್ ಮಾಡ್ಕೊಂಡು ಪುಡಿ ಮಾಡಿ ಈಗ ನಿಮ್ಮ ಅದೇ ಜಮೀನಿಗೆ ಕರ್ಕೊಂಡು ಹೋಗ್ತೀನಿ. ನಿಮ್ ಕಣ್ಣು ಮುಂದೆ 2.5 ಟ್ಯಾಕ್ಟ್ರಿ ಕಡ್ಡಿನ 2 ಗಂಟೆ ಒಳಗೆ ಪುಡಿ ಮಾಡಿ ಜಮೀನಿಗೆ ಹಾಕಿದ್ದೀನಿ. ನಾನು ಇಕ್ಕೇನು ಕೂಡ ಅಂದ್ರೆ ಅದು 6 ತಿಂಗಳು ಕೊಳಿಬೇಕು ಭೂಮಿಗೆ ನೀರು ಹೋಗಿ ಹಾಕಕ್ಕೆ, 3 ತಿಂಗಳಾರು ಕೊಳಿಬೇಕು. ನಾನು ಒಂದು ಮೂಲಲ್ಲಿ ಹಾಕಿ ಪ್ಲಾಸ್ಟಿಕ್ ಮುಚ್ಚಿ ಅದ್ರದ್ದು ಯಾವುದೇ ಕೆಟ್ಟ ಬ್ಯಾಕ್ಟೀರಿಯನ್ನು ಹೊರಗೆ ಬರ್ದಂಗೆ ಮಾಡಿ ಮುಚ್ಚಿಟ್ಟಿದ್ದೀನಿ. ಅದನ್ನು ನಿಮಗೆ ಎಲ್ಲ ತೋರಿಸ್ತೀನಿ ಸರ್. ಇವಾಗ ಅದನ್ನೆಲ್ಲ ನಾನು ಯಾವುದೇ ಮರ ಕಡ್ಡಿ ತೆಂಗಿನ ಮಟ್ಟನೂ ರೇಷ್ಮೆ ಹೊಲಕ್ಕೆ ಪುಡಿ ಮಾಡಾಕ್ತೀನಿ ಸರ್. ನಮ್ಮ ಜಮೀನಿಗೆ ಜಮೀನು ಕಡಿಮೆ ಇತ್ತು, ನನಗೆ ತುಂಬಾ ಆಸಕ್ತಿ ಇತ್ತು, ಇದನ್ನ 3 ಎಕರೆನ 30 ಎಕರೆ ಮಾಡ್ಬೇಕು ಅನ್ನೋ ಮನಸ್ಸು ಇಟ್ಕೊಂಡೆ ಮಾಡಿದೆ. ಆ 3 ಎಕರೆ 30 ಎಕರೆನೆ ಮಾಡಿಕೊಂಡಂಗೆ ಆಗಿದೆ ಸರ್. ಹಂಗೆಲ್ಲದನ್ನು ಕೂಡ ಸದ್ಬಳಕೆಯನ್ನ ಮಾಡ್ತೀರಾ? ರಾಸಾಯನಿಕ ಗೊಬ್ಬರಗಳನ್ನ ಯಾವ್ಯಾವ್ದನ್ನ ಯಾವ ಸಂದರ್ಭದಲ್ಲಿ ಹಾಕ್ತಿರೋ ಹಿಪ್ನರ್ಲಿಗೆ? ನಮ್ಮ ಜಮೀನಿಗೆ ಮಾತ್ರ ಹಾಕ್ಲೇಬೇಕು ಅಂತ ಏನೂ ಇಲ್ಲ ಸರ್. ಅದು ಹಾಕ್ತಿದ್ರೆ ಬರಕಲ್ಲ ಅನ್ನಂಗಿಲ್ಲ. ಅಂದ್ರೆ ಫಲವತ್ತತೆ ಮಾಡಿ ಇಟ್ಟಿರೋದ್ರಿಂದ ತನ್ನಟಿ ತಾನು ಬರುತ್ತೆ. ಏನ ಈಗ ಮಳೆ ಶೀತದ ಕಾಲ ಹಿಡಿತದೆ, ಅವಾಗ ಒಂದ್ ಸ್ವಲ್ಪ ಯಾವ್ದಾದ್ರು ಬೇಕಾದ ಗೊಬ್ಬರನ ಕೊಡೋದು. ಅಮೋನಿಯಂ ಸಲ್ಫೈಟ್, ಸೂಪರ್ ಫಾಸ್ಟ್, ಉಪ್ಪು, ಅದ್ರದ್ದು ಒಂದು ಗೌರ್ಮೆಂಟ್ ಒಂದು ಚಾರ್ಟ್ ಇದೆ ರೇಷ್ಮೆಗೆ. ಆ ಚಾರ್ಟ್ ಪ್ರಕಾರ ಒಂದ್ ಎಕರೆಗೆ ಏನ್ ಕೊಡ್ಬೇಕು ಅಂತ ಇರುತ್ತೆ. ಅದನ್ನ ನೋಡ್ಕೊಂಡು ಅದ್ರ ಕಾಲ್ ಭಾಗನ ನಾವ್ ಹಾಕತ್ತೀವಿ ಸರ್. ಕಾಲ್ ಭಾಗ ಅವ್ರ ಶಿಫಾರಸ್ಸು 100 ಭಾಗ, 1 ಕೆಜಿ ಮಾಡಿದರೆ ನಾನು 1/2 ಕೆಜಿ ಹಾಕಿರ್ತೀನಿ. ಅದ ಹಾಕ ಅವಶ್ಯಕತೆ ನನ್ಗೇನಿಲ್ಲ, ಅದ ಹಾಕದ ಇದ್ರು ಬರುತ್ತೆ. ಹಂಗಾಗಿ ಅತಿಯಾದ ಗೌರ್ಮೆಂಟ್ ಗೊಬ್ಬರನ ಬಳಸೋ ಅಂತದ್ದು ನಮ್ಮಲ್ಲಿ ಏನು ಇಲ್ಲ ಸರ್. ನಾನು ನೀವು ನೋಡಿದ್ರಿ ಈ ಜಮೀನ ಶೆಟ್ ಬೆಳೆದ್ ನಿಂತಿದೆ, ಅದನ್ನೆಲ್ಲ ಗೊಬ್ಬರ ಮಾಡ್ತೀನಿ. ಮಳೆ ಬಿಟ್ರೆ ಅದನ್ನೆಲ್ಲಾನು ಗೊಬ್ಬರ ಮಾಡ್ತೀನಿ. ಮೊದ್ಲಿಂದ್ಲೂ ಹಂಗೇನೆ, ಏನ್ ಶಿಫಾರಸ್ ಮಾಡ್ತಾರೋ ಅಷ್ಟ್ರ ಮಟ್ಟಿಗೆ ಹಾಕೋದಿಲ್ಲ, ಇಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ಅವ್ರ ಎಷ್ಟು ಹೇಳಿರ್ತಾರೋ ಅದ್ರಲ್ಲಿ ಕಾಲುಸಿ ಕೊಟ್ಕೊಂಡು. ಇವಾಗ ನಾನು ಅಲ್ಲಿ ಸ್ವಲ್ಪ ಬಂದಿದ್ದೆ ಆಲ್ರೆಡಿ, ನಾನು ಗೊಬ್ಬರನೇ ಹಾಕಕ್ ಆಗ್ಲಿಲ್ಲ. ನಮ್ಮ ಹುಡುಗರು ಚಾಕಿ ಕುಯ್ಕೆ ಬರೋಣ ಅಂತ ಹೇಳಿದ್ದಾರೆ, ಅದು ನಿಮ್ ಮುಂದೆನೆ ತೋರಿಸ್ತೀನಿ. ಗೊಬ್ಬರ ನಾನು ಏನ್ ಹಾಕಿಲ್ಲ, 1 ವರ್ಷ ಆಗಿದೆ ಸೀಮ ಗೊಬ್ಬರ ಅಂತ ತೋರಿಸೇ ಇಲ್ಲ, ಆದ್ರೂ ಸ್ವಲ್ಪ ಮಾಮೂಲಿ ಬರ್ತಾ ಇದೆ. ಈಗ ರೇಷ್ಮೆ ಮನೆಯಿಂದ ಹೊರಗಡೆ ನಾವ್ ಏನೇನು ಆಸಕ್ತಿ ಇಟ್ಕೋಬೇಕು, ಒಳಗಡೆ ಕೂಡ ಇಟ್ಕೊಂಡಾಗ ಮಾತ್ರ ನಮ್ಮ ಬೆಳೆ ಚೆನ್ನಾಗಿ ಬರುತ್ತೆ. ಒಳಗಡೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಇಟ್ಟಂತಹ ಪ್ರತಿ ಬೆಳೆಯೂ ಕೂಡ ಚೆನ್ನಾಗಿ ಯಶಸ್ವಿಯಾಗಿ ಬರಬೇಕು, ಒಳ್ಳೆ ಇಳುವರಿ ಬರಬೇಕು ಅಂತ ಅಂದ್ರೆ ಏನೇನ್ ಮಾಡಬೇಕು, ನೀವೇನ್ ಮಾಡ್ತಾ ಇದ್ರ ಚಂದ್ರ ಅವ್ರೆ? ಸರ್, ಈಗ ಒಂದ್ ಬೆಳೆ ಕೊಟ್ಟರೆ ಅದಕ್ಕೆ ಔಷಧಿ ಹೊಡಿತಕ್ಕಂಥದ್ದು, ಈಗ ನಿಮ್ ಕರ್ಕೊಂಡೋಗಿದೆಲ್ಲ ತ್ಯಾವಾಗಿತ್ತು, ಹಂಗೆಲ್ಲ ಔಷಧಿ ಹಾಕೋದು, ಮನೇನ ವಾಶ್ ಮಾಡೋದು, ಕ್ಲೀನ್ ಸ್ವಚ್ಛತೆ ಇಡಬೇಕು. ಆಪರೇಷನ್ ಥಿಯೇಟರ್ ಇದ್ದಂಗಿರ್ಬೇಕು ಸರ್. ರೇಷ್ಮೆ ಮನೆ ಅಂದ್ರೆ ಹೊಳಿತಾ ಇರಬೇಕು, ಯಾವುದೋ ಭಾಗದಲ್ಲಿ ಕತ್ಲೆ ಮಾಡ್ಕೊಂಡು ಬೆಳೆ ಮಾಡ ಅಂತದಲ್ಲ. ಅದು ಚೆನ್ನಾಗಿದ್ರೇನೆ ಅದು ಇನ್ನೊಂದಕ್ಕೆ ತುತ್ತ ಆಗೋದಲ್ಲ ಸರ್. ಕ್ಲೀನ್ ಆಗಿ ಔಷಧಿ ಹೊಡಬೇಕು, ಒಂದು ಸಣ್ಣ ಜಾಗ ಉಳಿದಂಗೆ ತೊಳಿಬೇಕು. ಅದು ಔಷಧಿನೂ ಅದೇ ತರ ಹೊಡಿಬೇಕು, ಅದರಲ್ಲಿ ಬ್ಯಾಕ್ಟೀರಿಯಾ ಆಗುತ್ತೆ ಸರ್ ತುಂಬಾನು. ಅದು ಹೆಂಗೆ ರೇಷ್ಮೆ ಬೆಳೆ ಆ ತರ ಬ್ಯಾಕ್ಟೀರಿಯಾ ಆಗುತ್ತೆ ಅಂತ ನೀವು ಕೇಳಿದ್ರೆ, ಅದು ತಿಪ್ಪೆ ಮೇಲೆ ಬೆಳೆಸ್ತಕ್ಕಂಥದ್ದು ಮರಿ. ತಿಪ್ಪೆ ಮೇಲೆ ಅಂದ್ರೆ ಗೊಬ್ಬರ ಕಸ ಹಾಕ್ತಿವಲ್ಲ, ಆ ತಿಪ್ಪೆ ಮೇಲೆ ಬೆಳೀತಕ್ಕಂಥ ಮರಿ ರೇಷ್ಮೆ. ಅಂದ್ರೆ ಅದು ಒಂದಿನ ಕಸ ತೆಗಿಯಲ್ಲ, ಮರಿ ತಗೊಂಡೋಗಿ ಇಟ್ಟರೆ ಗೂಡು ಬಿಚ್ಕೊಂಡು ಮಾರ್ಕೆಟ್ಗೆ ಹೋಗಿ ಬಂದೇ ತೆಗೆದು ಬೆಡ್ ಅಡಿಗಳದ. ಅದು ಹೆಂಗ ಕರಗಿರ್ತದೆ ಅಂದ್ರೆ ಅದು ಸುಣ್ಣ ಹಾಕ್ಬೇಕು, ಅದಕ್ಕೆ ದಿನನಿತ್ಯ ಸುಣ್ಣ ಹಾಕಿದ್ರೆ ಅಲ್ಲಿದಲ್ಲಿಗೆ ಸೇವ್ ಆಗ್ತಾ ಇರ್ತದೆ. ನೀವು ಹಾಕ್ಲಿಲ್ಲ ಅಂದ್ರೆ ಮನೆಯೆಲ್ಲ ವಾಸಿ ಬರುತ್ತೆ, ಸ್ಪ್ರೆಡ್ ಆಗುತ್ತೆ, ಬೂಸ್ಟ್ ಬರುತ್ತೆ, ಆ ಸುಣ್ಣ ಕಟ್ ಬರ್ತದೆ, ಇಲ್ಲ ರೋಗ ಬಂದು ಹೊಳೆ ಎಲ್ಲ ಸಾಯ್ತದೆ. ಅದನ್ನೆಲ್ಲ ನೋಡ್ಕೋಬೇಕು. ನಾವು ತಿಪ್ಪೆ ಮೇಲೆ ಬೆಳೆಸ್ತಾ ಇದೀವಿ, ಅದಕ್ಕೆ ಅವೇಡಿ ಏನ್ ಮಾಡ್ಬೇಕು ಅಂತ ಯೋಚನೆ ಇಟ್ಕೊಂಡು ಮಾಡ್ಕೊಂಡು ಹೋದ್ರೆ ಅದು ಏನು ಆಗಲ್ಲ ಸರ್, ಕ್ಲೀನ್ ಬೆಳೆ ಬಂದ್ಬಿಡ್ತದೆ. ಈಗ ರೇಷ್ಮೆ ಅದು ಬಹಳ ಇನ್ಸಿಟಿ ಸರ್, ಅಂದ್ರೆ ಶೀತಾಂಶ ಪ್ರಾಣಿ. ಶೀತಾಂಶ ಪ್ರಾಣಿ ಅಂದ್ರೆ ಅದು ಹೀಟ್ ಅತಿಯಾದ ಓವರ್ ಹೀಟ್ ಆದ್ರೂ ತಡೆಯಲ್ಲ, ಬೇಕಾದ್ರೆ ಕೋಲ್ಡ್ ತಡೆದತ್ತೆ, ಎಷ್ಟಾದ್ರೂ ತಡೀತದೆ. ಓವರ್ ಹೀಟ್ ಆದ್ರೆ ಸಪ್ಪೆ ಬಂದ್ಬಿಡ್ತದೆ. ಇದು ಕೋಲ್ಡ್ ಆದ್ರೆ ಬೇಕಾದ್ರೆ 2 ದಿನ ಲೇಟ್ ಆಗಿ ಗುಡ್ಕಡ್ತದೆ. ಬಟ್ ಓವರ್ ಹೀಟರ್ನ ಅಂದ್ರೆ ಒಂದು 40-35 ದಾಟ್ಬಿಟ್ರೆ ಅದು ಸಪ್ಪೆ ಬಂದು ಹೋಗ್ಬಿಡ್ತದೆ. ಅದನ್ನು ಆಗ್ದಂಗೆ ಮನೆನ ನೋಡ್ಕೋಬೇಕು. ಚೌಣಿ ಮೇಲೆ ಗರಿ ಹಾಕೋದು ಅಥವಾ ಮನೆ ಸುತ್ತ ತಂಡಿ ಮಾಡೋದು, ತಾಟ್ ಕಟ್ಟಿ ನೀರು ಹಾಕೋದು, ಗಾಳಿ ಕೊಡೋದು ಜಾಸ್ತಿಯ, ಇಂಥವೆಲ್ಲನ ಇಟ್ಕೋಬೇಕು ದೊಡ್ಡ ಮರಿಗೆ. ಈ ದೊಡ್ಡ ಮರಿನ ಬೀಸ ಗಾಳಿಲಿ ಬೆಳೆಸುವಂತ ಅದ್ರ ನೇಮ ಇರೋದು. ಈ ಸಣ್ಣದು 2ನೇ ಹಂತದವ್ರಿಗೆ ಬೆಂಕಿ ನಡುವೆನೇ ಸಾಕು, ಸಣ್ಣ ಮಕ್ಕಳ ತರ. ಅದು ಇಷ್ಟು 25 ಡಿಗ್ರಿ ಉಷ್ಣಾಂಶ, 25-28, 80-85 ತೇವಾಂಶ, ಇಂಥ ವಾತಾವರಣದಲ್ಲಿ ಬೆಳೆಸಿ ಅಂತ ಸಣ್ಣ ಚಾಕಿ ಮರಿನ. ಅದಾದ್ಮೇಲೆ ಒಂಚೂರು ಹೆಚ್ಚು ಕಮ್ಮಿ ದೊಡ್ಡ ಮರಿ ನಡ್ಕೋಗ್ಬಿಡುತ್ತೆ ಸರ್, ನೀಟಾಗಿ ಬರ್ತದೆ. ಒಟ್ಟಿಗೆ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡ್ಬೇಕು ಸರ್. ಹೊರಗಡೆ ಬಿಸಿಲು ಬಂದು ನೇರವಾಗಿ ರೇಷ್ಮೆ ಮನೆಗೆ ಹೋಗ್ಬಾರ್ದು, ಕೈಕಾಲು ತೊಳಿಬೇಕು, ಸರಳನ ತಂಡಿ ಮಾಡ್ಕೋಬೇಕು, ಇಂಥವೆಲ್ಲನೂ ಇಟ್ಕೋಬೇಕು. ಸ್ವಚ್ಛತೆನೆ ಮುಖ್ಯ ಸರ್. ಎಷ್ಟು ಸ್ವಚ್ಛತೆಯಿಂದ ಸಾಕ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಬೆಳೆ ಆಗ ರೋಗ ಬರೋದಿಲ್ಲ, ರೋಗನೇ ಬರಲ್ಲ. ಸ್ವಚ್ಛತೆ ಇಲ್ಲ ಅಂದ್ರೆ ಆ ರೋಗನ ನಾವೇ ತಂದಿಟ್ಟಂಗೆ ಸರ್. ಅದು ಹೆಂಗೆ ಇನ್ನೊಂದು ಹೇಳ್ಬೇಕು ನಾನು ಅಂದ್ರೆ ಸರ್, ರೇಷ್ಮೆ ಮತ್ತೆ ಪ್ರತಿ ಒಂದು ಪ್ರಾಣಿ ಪಕ್ಷಿ ನಾವು ಸಮೇತ 100 ಆಹಾರನ ತಿಂತೀವಿ. ರೇಷ್ಮೆ ಹುಳ ಅದು ರೇಷ್ಮೆ ಸೊಪ್ಪನ್ನ ಬಿಟ್ರೆ ಸತ್ತರ್ನು ಇನ್ನೊಂದು ಸೊಪ್ಪು ತಿನ್ನಲ್ಲ, ಅಂದ್ರೆ ಅದಕ್ಕೆ ಯಾವ ರೋಗನೂ ಬರಲ್ಲ ಅಂತ ಅದ್ರ ಅರ್ಥ. ಅದು ಒಂದೇ ಆಹಾರ ತಿನ್ನೋದು, ಒಂದೇ ವಾತಾವರಣದಲ್ಲಿ ಬದುಕೋದು, ಅದ್ ಬಿಟ್ರೆ ಅದಕ್ಕೆ ಏನೂ ಇಲ್ಲ. ಇನ್ನೆಲ್ಲ ಇರುವೆನು ಕೂಡ ಅದು ಬೇಕಾದ ವಸ್ತೆಲ್ಲ ತಿಂತದೆ. ಒಟ್ಟು ಈ ರೇಷ್ಮೆ ಹುಳ ಸೊಪ್ಪು ಬಿಟ್ರೆ ಪ್ರಾಣ ಬಿಡ್ತದೆ, ಒಟ್ಟು ಇನ್ನೊಂದು ತಿನ್ನಲ್ಲ ಸರ್. ಹಂಗಾಗಿ ರೋಗ ಅದಕ್ಕೆ ಕಡಿಮೆನೆ. ಸ್ವಚ್ಛತೆ ಇಲ್ಲ ಅಂದ್ರೆ ರೋಗ ಬರುತ್ತೆ, ಸ್ವಚ್ಛತೆ ನಾವು ಕಾಪಾಡಿದ್ರೆ ಯಾವ ರೋಗನೂ ಬರೋದಿಲ್ಲ, ಒಳ್ಳೆ ಬೆಳೆ ತೆಗಿಬಹುದು ಅನ್ನಂತದ್ದು. ಹೀಗೆ ರೇಷ್ಮೆ ಬೆಳೀತಾ ಬೆಳೀತಾ ನೀವು ಚಾಕಿ ಸಾಕಾಣಿಕೆ ಕೇಂದ್ರನ ಪ್ರಾರಂಭ ಮಾಡಿದ್ರಿ. ಯಾವಾಗ ಮಾಡಿದ್ರಿ, ಹೆಂಗ್ ಮಾಡಿದ್ರಿ? ಒಂದು 13 ವರ್ಷ ಆಯ್ತು ಸರ್. ಜೈಕ ಕಾರ್ಯಕ್ರಮ ಅಂತ ಒಂದು ಟೀಮ್ ಬಂತು ಚೈನಾದವರು, ಅವರೊಂದು ಮೈಸೂರಿಗೊಂದು ಟೀಮ್ ಹಾಕೊಂಡಿದ್ರು. ಅಲ್ಲಿ ಒಳ್ಳೊಳ್ಳೆ ರೈತರು ಯಾರ್ಯಾರು ಇದಾರೆ ಅಂತ ಗುರುತಿಸಿ ಅವರು ನಾವು ಬೇಡ ಅಂತ 1 ವರ್ಷ ಡಿಲೇ ಮಾಡಿದ್ದೆ ಅವ್ರಿಗೆ. ಅದರಲ್ಲಿ ಎಷ್ಟು ಆದಾಯ ಇದೆ ಅಂತ ಗೊತ್ತಾದ್ರು ಕೂಡ ನಾನು ಬೇಡ, ಇದು ನೂರಾರು ಜನದ ಬದುಕು, ನಾನ್ ಸಾಕೋದು. ಅದೇನಾದ್ರು ಹೆಚ್ಚಿಕೆ ಮೇಲೆ ಗಲಾಟೆ ಮಾಡ್ತಾರೆ, ಅದ್ ಕೂತ್ರೆ ಕೊಡೋಕ್ಕಿಂತ ನಾನು ಗೂಡೆ ಬೆಳಿತೀನಿ ಅಂತ ಇದ್ದೆ, ಅದನ್ನ ಬೇಡ ಅಂತ ಹೇಳಿ ಅವ್ರಿಗೂ ತಿರಸ್ಕಾರ ಮಾಡಿ ಕಳಿಸಿದ್ದೆ ಚೈನಾದಿಂದ ಬಂದೆ. ಅವರು ಇದ್ರಲ್ಲಿ ಮಾತಾಡೋರು ಇಂಗ್ಲಿಷ್ ಅಲ್ಲಿ, ನಮಗೆ ಬೇರೆ ಸ್ಪೀಚ್ ಮಾಡೋರು ಕನ್ನಡದಲ್ಲಿ, ಇನ್ನೊಬ್ರು ಹೇಳ್ಕೊಡೋರು. ಹಂಗಾಗಿ ಅವರು ನಮ್ ಚಂದ್ರಮೂರ್ತಿ ಅಂತ ಹೇಳಿದ್ನಲ್ಲ, ಅವರು ನಾನು ಇದ್ದೀನಿ ನೀನ್ ಮಾಡು ಅಂತ ಹೇಳಿ ಅವ್ರು ಮಾಡ್ತಿದ್ರು. ಸಣ್ಣದಾಗೆ ಒಂದ್ 500 ಮಟ್ಟೆ ಪ್ರಾರಂಭ ಮಾಡಿದ್ರು, ಆಮೇಲೆ 1,000 ಮಟ್ಟೆಗೆ ಹೋಯ್ತು, 2,000, 5,000, 10,000, 32,000 ಹೋಗಿ ಮತ್ತೆ ಹಿಂದಕ್ ಬಂದಿದೆ ಸ್ವಲ್ಪ. ಒಂದ್ ಅಂದ್ರೆ ಎಲ್ಲ ಚಾಕಿ ಸೆಂಟರ್ 12 ಆಗಿದೆ ಹಾಸನ ಜಿಲ್ಲೆಯಲ್ಲಿ, ಅವಾಗ ನಾನು ಒಬ್ಬೇ ಇದ್ದೆ, ಅದರಿಂದ 30,000 ದಾಟಿದ್ವಿ. ಇವಾಗ 12 ಸೆಂಟರ್ ಹಂಚ್ಕೊಂಡಿದ್ದಾರೆ, ಹಂಗೆ ರೇಷ್ಮೆ ಬೆಳೆಗಾರರು ಜಾಸ್ತಿ ಇದಾರೆ ಹಂಗಂತ ಅಲ್ಲ. ಹಂಗಾಗಿ ನಾನು ತೆಲಂಗಾಣ, ಮಳಕಾಲ್ಮೂರು, ಚಿತ್ರದುರ್ಗ, ಶಿವಮೊಗ್ಗ, ಕೋಲಾರ ಎಲ್ಲಾ ಕಡೆಗೂ ಹೋಗಿದೆ. ನಾವು ಸುಮಾರಾಗಿ ಒಂದು 10 ಸ್ಟೇಟ್ಗೆ ಹೋಗಿದೆ ನಮ್ಮಿಂದ. ಅದು ಒಂದು ಹೆಮ್ಮೆ ವಿಷಯ, ನಮ್ಮಿಂದ ಒಂದು 10 ಸ್ಟೇಟ್ ಅಲ್ಲಿ ಗುರುತಿಸಿದ್ದಾರೆ ಅನ್ನೋದು ಒಂದು ಹೆಮ್ಮೆ ವಿಷಯ. ಈ ಚಾಕಿ ಸಾಕಾಣಿಕೆ ಮಾಡೋದಕ್ಕೂ ಹುಳ ಸಾಕೋದಕ್ಕೂ ಏನ್ ವ್ಯತ್ಯಾಸ ಅಂತೀರಿ ಸರ್? ಚಾಕಿ ಸಾಕಾಣಿಕೆ ಮಾಡೋದು ತಲೆ ಮಿದ್ದಲ್ನ ಆಪರೇಷನ್ ಮಾಡ್ದಂಗೆ. ಅದು ಕಣ್ಣಿಗೆ ಕಾಣಿಸ್ತಂತ ವಸ್ತು, ಈ ಲಕ್ಷಾಂತರ ರೂಪಾಯಿ ಕೊಟ್ಟು ಮೊಟ್ಟೆ ತಂದಿರ್ತೀವಿ, ಒಂದು ಚೂರು ಮಿಸ್ಟೇಕ್ ಆದ್ರೆ ಆ ಲಕ್ಷಾಂತರ ರೂಪಾಯಿ ನಮ್ಮೇಲೆ ಬಿದ್ದೋಗ್ಬಿಡ್ತದೆ. ಬೆಳೆ ಮಾಡೋದು ಹಂಗಲ್ಲ, ಅವ್ನ್ ಸ್ವಂತ ಇಟ್ಕೊಂಡಿರ್ತಾನೆ 200 ಮೊಟ್ಟೆನ, ಅವ್ನ್ ಸರಿಯಾಗಿ ಮಾಡ್ಲಿಲ್ವಾ ಅವ್ನಿಗೊಂದ್ 1,00,000 ರೂಪಾಯಿ ಲಾಸ್ ಆಯ್ತದೆ. ಅವ್ನ್ ಯಾರು ಹೇಳರ್ ಕೇಳರ್ ಇರೋದಲ್ಲ. ಒಟ್ ಚಾಕಿ ಸೆಂಟರ್ನ ಹಂಗಾಗದಲ್ಲ, ಅವ್ರಿಗೆ 100 ಜನ ಇಂಡೆಂಟ್ ಮಾಡಿರ್ತಾರೆ, ಆ ಡೇಟ್ಗೆ ಮರಿ ಕೊಡು ಅಂತ ಕೇಳ್ತಾರೆ. ನಾವು ಮರಿ ಇಲ್ಲ ಅಂದ್ರೆ ಏನಾಗ್ಬೋದು? ಇನ್ನೊಂದ್ ಕಡೆ ಹೋಯ್ತಾರೆ, ಬೈತಾರೆ, ನೀವ್ ಹಿಂಗ್ ಮಾಡಿದ್ರಿ ಹಂಗ್ ಮಾಡಿದ್ರಿ ಅಂದ್ರೆ. ಅದರಿಂದ ಚಾಕಿ ಸೆಂಟರ್ದು ತುಂಬಾ ಹದ್ದಿನ ಕಣ್ಣು ಇಟ್ಕೊಂಡಂಗೆ ಇಟ್ಕೊಂಡಿರ್ಬೇಕು ಸರ್, ಬಾರಿ ಕಾಪಾಡಬೇಕು. ಇದು ಹಂಗಲ್ಲ, ಆರಾಮಾಗಿ ಸೊಪ್ಪು ಹಾಕ್ಬಿಟ್ಟು ಸಿಟಿಗೆ ಹೋಗ್ಬೋದು, ಫಂಕ್ಷನ್ಗೆ ಹೋಗ್ಬೋದು, ಎಲ್ಲ ಮಾಡ್ಬೋದು. ಒಟ್ ಚಾಕಿ ಸೆಂಟರ್ ಇಟ್ಕೊಂಡು ಹಂಗ್ ಮಾಡಕ್ಕಾಗಲ್ಲ, ಕಾದು ಕುಂತಿರ್ಬೇಕು. ನೀರ್ ಸೊಪ್ಪು ಹಾಕೋದು ಅಂತದೆಲ್ಲ ಮಾಡಿದ್ರೆ ಆಗಲ್ಲ ಸರ್. ನಮ್ಗೆ ಮನೆ ಒಂದು 2 ಸೊಪ್ಪನೇ ಹಾಕಕ್ ಆಗ್ಲಿಲ್ಲ, 24 ಗಂಟೆ ಮಳೆ ಬಿಡದೆ. ಅದು ನಮ್ಗೆ ಹೆಚ್ಚು ಕಮ್ಮಿ ಒಂದು 300,000 ಲಾಸ್ ಆಗಿದೆ ಒಂದು ಬ್ಯಾಚ್ ಇಂದು ದುಡ್ಡು. ಅದೇನು ಬೋಗಸ್ ಕೇಳ್ತಕ್ಕಂತಲ್ಲ, ನಮ್ಮೂರೇ ಇದಾರೆ ಇಲ್ಲಿ, ಇಲ್ಲೇ ಕುಂತಿದ್ದಾರೆ, ಅವ್ರಿಗೂ ಗೊತ್ತು ಆ ವಿಷಯ. 2 ದಿನ ಸೊಪ್ಪು ಹಾಕಕ್ ಆಗ್ಲಿಲ್ಲ ನಮ್ ಕೈ. ಇವತ್ತು ಆದರೂ ಅದ್ರಲ್ಲಿ ಏನೇನ ಮಾಡಿ ಬೆಳೆದವರು ಇವತ್ತು ಗೂಡ್ ಬಿತ್ತಾ ಇದೀವಿ. ನನ್ನಲ್ಲೂ ಇದೆ, ರೈತರಲ್ಲೂ ಇದೆ. ಇನ್ನ ಸಣ್ಣದಪ್ಪ ಐತೆ ಬೇಡ ಅಂತ ತೆಗ್ದಾಕ್ತಾರೆ, ತುಂಬಾ ಜನ ತೆಗ್ದಾಕಿದ್ದಾರೆ, ತೆಗ್ದಾಕಿ ಬೇರೆ ಕಡೆ ಎಲ್ಲ ತಂದು ಇಟ್ಕೊಂಡು ಅವ್ರು ಬೆಳೆ ಮಾಡ್ಕೊಂಡಿದ್ದಾರೆ ಸರ್. ಈಗ ರೈತರೇ ಚಾಕಿ ಮಾಡ್ಕೊಳ್ಳೋದಕ್ಕೂ ಈ ಕೇಂದ್ರಗಳಲ್ಲಿ ಚಾಕಿ ಮಾಡಿಸೋದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಸರ್? ರೈತರು ಮಾಡಕ್ಕೆ ಅಂದ್ರೆ 50 ಮಟ್ಟಿಗೂ ಅದಕ್ಕೆ ಏನೇನ್ ಅಳವಡಿಸ್ಬೇಕು ಎಲ್ಲಾನು ಅಳವಡಿಸ್ಬೇಕು. ಇವಾಗ ಅದ್ರ ಹೀಟು, ಉಷ್ಣಾಂಶ, ತೇವಾಂಶ, ಹ್ಯೂಮಿಡಿಫೈಯರ್ಗಳು ಎಲ್ಲಾನು ಅಳವಡಿಸ್ಬೇಕು. ಅದೆಲ್ಲ ಅಳವಡಿಸಿ 100 ಮಟ್ಟೆ ಚಾಕಿ ಕಟ್ಟಿದ್ರು ಅದನ್ನೇ, 10,000 ಚಾಕಿ ಕಟ್ಟಿದ್ರು ಅದನ್ನೇ. 100 ಮಟ್ಟಿಗೂ 10,000 ಮಟ್ಟಿಗೂ ಒಂದೇ ಖರ್ಚು ವ್ಯತ್ಯಾಸ ಆಗೋದು. ಇನ್ನ ಲೇಬರ್ದು ಅದ್ರಂತ ಹೋಗುತ್ತೆ. 10,000 ಮಟ್ಟಿಗೆ ಏನ್ ಜನ ಬೇಕು ಅದ್ ಬೇಕು, 100 ಮಟ್ಟಿಗೆ ಏನ್ ಬೇಕು ಒಬ್ಬರ ಸಾಕು, 100 ಅಲ್ಲ 500 ಕಟ್ಕೋಬಹುದು. ಒಟ್ಟು ಆತರ ಆಸಕ್ತಿ ಇಟ್ಟು ಮಾಡಕ್ ಆಗಲ್ಲ ಸರ್, ಮಾಡೋದಿಲ್ಲ. ರೇಷ್ಮೆ ಬೆಳೆಗಾದ್ರೂ ಆಗ್ಬೋದು, ಚಾಕಿಗಾದ್ರೂ ಆಗ್ಬೋದು, ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೆಂಗೆ ಸಂಪರ್ಕ ಮಾಡೋದು ನಿಮ್ಮನ್ನ? ಫೋನ್ ನಂಬರ್ ಕೊಟ್ಟಿದೀವಿ, ಬಿಲ್ ಕೊಟ್ಟಿರ್ತೀವಿ, ಆ ಬಿಲ್ ಅಲ್ಲಿ ಒಂದು 4-5 ನಂಬರ್ ಇದೆ, ಅವ್ರು ಮಾಡ್ತಾರೆ. ಆಮೇಲೆ ಇನ್ ನಮ್ಮ ಹುಡುಗರೆಲ್ಲ ಕಾರ್ಡ್ ಗಿಡ ಏನು ಮಾಡಿ ಹಂಚಿ ಇಲ್ಲ ಏನಪ್ಪ, ಅದು ಬಿಲ್ ಇದೆಯಲ್ಲ ಆ ಬಿಲ್ ಅಲ್ಲಿ ಫೋನ್ ನಂಬರ್ ಇದೆ, ಅದನ್ನ ನೋಡ್ಕೊಂಡು ನೋಡ್ಕೊಂಡೆ ಅವ್ರವರು ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡ್ತಾರೆ. ನಿಮ್ ಫೋನ್ ನಂಬರ್ ಒಂದ್ಸರಿ ಹೇಳಿ ಚಂದ್ರು. ಹೇಳ 8182957222 ಲಾಸ್ಟ್ ನಂಬರ್. ಇನ್ನೊಂದ್ಸರಿ ಹೇಳಿ 8182957222. ಒಳ್ಳೇದು ಚಂದ್ರ ಅವರೇ, ರೇಷ್ಮೆ ಬೆಳೆಯನ್ನ ಪ್ರಾರಂಭ ಮಾಡಿ ಅದರಿಂದಲೇ ಬದುಕನ್ನ ಕಟ್ಕೊಂಡಿದೀರ. ಈಗ ರೇಷ್ಮೆ ಬೆಳೆ ಜೊತೆಗೆ ಚಾಕಿ ಸಾಕಾಣಿಕೆನೂ ಕೂಡ ಮಾಡ್ತಿದ್ದೀರಾ, ಅದರಿಂದಲೂ ಕೂಡ ಹೆಚ್ಚು ಆದಾಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ. ಒಟ್ಟಾರೆ ರೇಷ್ಮೆ ಬೆಳೆಯ ಅನುಭವಗಳು, ನಿಮ್ಮ ಚಾಕಿ ಸಾಕಾಣಿಕೆ ಕೇಂದ್ರದ ಅನುಭವಗಳು ಎಲ್ಲವುದನ್ನು ಕೂಡ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವು ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಚಾಕಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ತೇಜೂರು ಗ್ರಾಮದ ಪ್ರಗತಿಪರ ರೇಷ್ಮೆ ಬೆಳೆಗಾರರಾದ ಚಂದ್ರು ಅವರೊಂದಿಗೆ ಇದುವರೆಗೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ರೈತರಿಗೆ ಹವಾಮಾನ ವರದಿ. ನಾಳೆ ಸಂಜೆಯವರೆಗಿನ ಹವಾಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಬೀಳಬಹುದಾದ ಸಾಧ್ಯತೆ ಇರುತ್ತದೆ ಎಂಬುದಾಗಿ ತಿಳಿದುಬಂದಿದೆ. ಇನ್ನು ತಾಪಮಾನದಲ್ಲಿ ನಾಳೆ ಸಂಜೆಯವರೆಗೆ ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇರುತ್ತದೆ ಎಂಬುದಾಗಿ ಹವಾಮಾನ ಇಲಾಖೆಯು ವರದಿ ಮಾಡಿದೆ. ರೈತರಿಗೆ ಹವಾಮಾನ ವರದಿ ಕೇಳಿದಿರಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ